ಹೂ ಅರಳಿಸಿದ ನಂತರ ನಾವು ಮುಖ್ಯವಾದ ಮಾಡಬೇಕಾದಂತ ಕಾರ್ಯ ಅಂದ್ರೆ ಪ್ರಾಪರ್ ಆಗಿ ಅದ್ ಕಾಯಿಗೆ ಪ್ರಾಪರ್ ಸೆಟ್ಟಿಂಗ್ ಆಗ್ಬೇಕಂದ್ರೆ ನಾವು ಹಿಮ್ಮಳೆ ಅಥವಾ ಬ್ಯಾಕಿಂಗ್ ಇರಿಗೇಷನ್ ಅಂತೀವಿ. ಹೂ ಅರಳಿದ ನಂತರ 15 ದಿವಸ ಒಳಗಾಗಿ ನೀರು ಕೊಡ್ಬೇಕಾಗತ್ತೆ. ನೀರ್ ಕೊಟ್ಟ ನಂತರ ಹೂ ಅರಳಲಿಕ್ಕೆ 8-9 ದಿವಸ ಬೇಕಾಗತ್ತೆ. ಆ ಅವಧಿ ಮತ್ತು 15 ದಿವಸದ ಗ್ಯಾಪ್ ನೋಡಿದ್ರೆ 20-22 ದಿವಸದೊಳಗಾಗಿ ಪುನಃ ಬ್ಯಾಕಿಂಗ್ ಇರಿಗೇಷನ್ ಕೊಡ್ತಕ್ಕಂಥದ್ದು ಅತಿ ಇಂಪಾರ್ಟೆಂಟು. ಬ್ಯಾಕಿಂಗ್ ಇರಿಗೇಷನ್ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆದ್ರೂ ಕೂಡ ನಡೆಯುತ್ತೆ. ಅಂದ್ರೆ 1 ಇಂಚು ಕೂಡ ಬ್ಯಾಕಿಂಗ್ ಇರಿಗೇಷನ್ ಸಾಕು. ಅಂದ್ರೆ ಈ ಬ್ಯಾಕಿಂಗ್ ಇರಿಗೇಷನ್ ಕೊಡುವಾಗ ಈ ಪರಾಗರೇಣುಗಳಿಗೆ ಏನ್ ತೊಂದರೆ ಆಗಲ್ವಾ? ಇಲ್ಲ, ಖಂಡಿತವಾಗ್ಲೂ ಪರಾಗರೇಣುಗಳು ಹೆಚ್ಚುಗಳಾಗುತ್ತೆ. ಅದನ್ನ ಏನಾಗುತ್ತೆ, ಜೇನು ಹುಳಗಳಿಗೆ ಆಗಿರ್ಬೋದು, ಬೇರೆ ಕೀಟಗಳಿಗೆ ಹೂ ಅರಳಿದಷ್ಟು ಅದರ ಚಟುವಟಿಕೆಗಳನ್ನ ಹೆಚ್ಚಾಗ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ನೀರ್ ಕೊಡೋದ್ರಿಂದ ಕಾಫಿ ಅಲ್ದೇನೆ ಬೇರೆ ಬೇರೆ ಕಾಡು ಮರಗಳಾಗಿರ್ಬೋದು, ಬೇರೆ ಸಸ್ಯಗಳಾಗಿರ್ಬೋದು ಬೆಳೆದು ಹೂ ಸಿಗೋದ್ರಿಂದ ಈ ಎಲ್ಲ ಪರಾಗಸ್ಪರ್ಶ ಕೀಟಗಳ ಪ್ರಮಾಣ ಹೆಚ್ಚಾಗತ್ತೆ. ಇದರಿಂದ ಅನುಕೂಲ ಇದೆ, ಯಾವುದೇ ಒಂದು ತೊಂದರೆ ಅಂತೂ ಇರಲ್ವ. ಇನ್ನು ದಿನದ ಯಾವ ಕಾಲದಲ್ಲಿ ಈ ನೀರನ್ನ ಕೊಡಬೇಕಾಗತ್ತೆ? ಮುಖ್ಯವಾಗಿ ನಾವು ದಿನದ ನಿರ್ದಿಷ್ಟ ಟೈಮ್ಕಿಂತನೂ ಮುಂಜಾನೆ ಮತ್ತು ಸಾಯಂಕಾಲ ಕೊಡ್ತಕ್ಕಂಥ ಸೂಕ್ತ, ಮಧ್ಯಾಹ್ನ ಕೊಟ್ಟರೆ ಏನ್ ತೊಂದರೆ ಏನಿಲ್ಲ. ನಿರ್ದಿಷ್ಟಪಡಿಸಿದ ಟೈಮ್ ಅಂತ ಏನಿಲ್ಲ. ಇದು ಒಂದು ಗಮನಿಸ್ಬೇಕಿಲ್ಲೇ, ಹೂ ಅರಳಿದ ನಂತರ ಇಮಿಡಿಯೇಟ್ ನೀರು ಕೊಡಬಾರ್ದು. ಅದು ಪರಾಗಸ್ಪರ್ಶಕ್ಕೆ ಪಾಲಿನೇಷನ್ಗೆ ಅಫೆಕ್ಟ್ ಆಗುತ್ತೆ. ಹೂ ಅರಳಿದ ದಿವಸ 2-3 ದಿವಸ ಗ್ಯಾಪ್ ಇರಲೇಬೇಕಾಗತ್ತೆ. ಅದು ಒಂದು ತುಂಬಾ ಗಮನಿಸ್ಬೇಕು. ಇನ್ನ ಮುಖ್ಯವಾಗಿ ಡಾಕ್ಟರ್ ರುದ್ರಗೌಡ ಅವರೇ, ಈ ಕಾಫಿ ಬೆಳೆ ಯಾವ ಒಂದು ಹಂತಗಳಲ್ಲಿ ಈ ನೀರಿಗೆ ಬಹಳಷ್ಟು ಹಾತೊರಿಯುತ್ತೆ, ನೀರಾವರಿಗೆ ಕಾಫಿ ಬೆಳೆಯ ಸಂದಿಗ್ಧ ಹಂತಗಳು ಯಾವ್ಯಾವು ಅಂತೀರಿ? ಇದೊಂದು ಕರೆಕ್ಟ್. ನಾವು ವೈಜ್ಞಾನಿಕ ಒಂದು ಅಂಶವನ್ನ ವಿಶ್ಲೇಷಣೆ ನೋಡೋದಾದ್ರೆ ಹೂ ಬಿಡುವಿಕೆ ಮತ್ತು ಹಿಮ್ಮಳೆ ಅವಧಿ, ಬ್ಲಾಸಮ್ ಅಂಡ್ ಬ್ಯಾಕಿಂಗ್ ಅಂತೀವಿ. ಹೌದು, ನಮ್ಮ ಪ್ರದೇಶದಲ್ಲಿ ಮತ್ತು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದದ್ದು ಎಕ್ಸ್ಟೆಂಡೆಡ್ ಸಮ್ಮರ್ ಕೂಡ ಬೇಸಿಗೆ ಮುಂದುವರಿತಾ ಇರುತ್ತೆ. ಮುಂದುವರೆದ ಬೇಸಿಗೆ ಕಾಲದಲ್ಲಿ ನೀರಿನ ವ್ಯವಸ್ಥೆ ಇಂಪಾರ್ಟೆಂಟ್. ಎರಡನೇ ಹಂತ ಬೆರಿ ಎಕ್ಸ್ಪ್ಯಾನ್ಷನ್ ಅಥವಾ ಬೆರಿ ವಿಸ್ತರಣೆ ಅಂತ ಅಂತೀವಿ. ಅದು ಹೂ ಅರಳಿದ ನಂತರ 7-17 ವಾರಗಳ ತನಕ ಇರುತ್ತೆ. ಮತ್ತೊಂದು ಡ್ರೈ ಮ್ಯಾಟರ್ ಡೆವಲಪ್ಮೆಂಟ್ ಮತ್ತು ಬೀನ್ ತುಂಬುವ ಹಂತ, ಡ್ರೈ ಮ್ಯಾಟರ್ ಡೆವಲಪ್ಮೆಂಟ್ ಮತ್ತು ಬೀನ್ ಫಿಲ್ಲಿಂಗ್ ಸ್ಟೇಜ್ ಅಂತೀವಿ. ಈ ಬೆರಿ ಎಕ್ಸ್ಪ್ಯಾನ್ಷನ್ ಮತ್ತು ಡ್ರೈ ಮ್ಯಾಟರ್ ಡೆವಲಪ್ಮೆಂಟ್ ಮತ್ತು ಬೀನ್ ಫಿಲ್ಲಿಂಗ್ ಸ್ಟೇಜ್ ನಲ್ಲಿ ನಮ್ಮ ದೇಶದಲ್ಲಿ ಮಳೆ ಹಂಚಿಕೆ ಇರುತ್ತೆ ಆ ಟೈಮ್ನಲ್ಲಿ. ಹೌದು, ಈ ಸಮಯದಲ್ಲಿ ತುಂಬಾ ನಮಗೆ ನೀರಾವರಿ ಬಗ್ಗೆ ಚಿಂತಿಸತಕ್ಕಂತ ಅವಶ್ಯಕತೆ ಇರಲ್ಲ. ಮುಖ್ಯವಾಗಿ ನಾವು ಮಾಡ್ಬೇಕಾದದ್ದು ಹೂ ಬಿಡುವಿಕೆ, ಹಿಮ್ಮಳೆ ಅವಧಿ ಮತ್ತು ಮುಂದುವರೆದ ಬೇಸಿಗೆ ಕಾಲದಲ್ಲಿ. ಈ ಒಂದು 3 ಅಂಶಗಳಲ್ಲಿ ನಾವು ಹೆಚ್ಚು ಹೆಚ್ಚು ನೀರಿನ ವ್ಯವಸ್ಥೆ ಮಾಡ್ಕೊಂಡು ನೀರಾವರಿ ಕೊಟ್ಟದ್ದಾದ್ರೆ ರೋಬಸ್ಟ ಕಾಫಿಯಲ್ಲಿ ತುಂಬಾ ತುಂಬಾ ಉತ್ತಮವಾದಂತ ಇಳುವರಿನ ಕೊಡ್ಲಿಕ್ಕೆ ಹೆಚ್ಚು ಅವಕಾಶಗಳಿರುತ್ತೆ. ಅಂದ್ರೆ ಈ ಕಾಯಿ ವಿಸ್ತರಣೆ ಹಂತ ಮತ್ತೆ ಬೆಳೆ ತುಂಬುವಂತ ಹಂತ ಈ ಮಾನ್ಸೂನ್ ಮಳೆಗೆ ಅದು ಮೇಳೈಸುತ್ತೆ, ಹಾಗಾಗಿ ಅಲ್ಲಿ ನಾವು ಹೆಚ್ಚು ಚಿಂತೆ ಮಾಡೋ ಅಗತ್ಯ ಇಲ್ಲ ಅಂತೀರ? ಖಂಡಿತವಾಗ್ಲೂ. ಇನ್ನು ಮುಖ್ಯವಾಗಿ ನಾವು ನೀರಾವರಿ ಕೊಡೋದಕ್ಕಿಂತ ಮುಂಚೆ ಆ ಕಾಫಿ ಗಿಡಗಳನ್ನ ಏನಾದ್ರೂ ಸಿದ್ಧಗೊಳಿಸ್ಕೋಬೇಕಾಗತ್ತಾ? ಖಂಡಿತವಾಗ್ಲೂ ಕೂಡ. ಇಲ್ಲಿ ನೀರಿಗೆ ನಾವು ಹೆಚ್ಚು ಫಲಿತಾಂಶಗಳನ್ನು ಪಡಬೇಕಂದ್ರೆ ಪ್ರಿಪರೇಷನ್ ಆಫ್ ಕಾಫಿ ಫಾರ್ ಇರಿಗೇಷನ್ ಅಂತ ಹೇಳ್ತೀವತ್ತ, ನೀರಾವರಿಗಾಗಿ ಕಾಫಿ ಗಿಡಗಳನ್ನು ತಯಾರಿಸುವುದು ಅಥವಾ ಸಿದ್ಧಗೊಳಿಸುವುದು ಅತಿ ಇಂಪಾರ್ಟೆಂಟ್. ಇದರಲ್ಲಿ ನಾವು ಏನೇನು ಗಮನಿಸ್ಬೇಕಂದ್ರೆ ದಟ್ಟವಾದಂತ ನೆರಳಲ್ಲಿರ್ತಕ್ಕಂತ ಗಿಡಗಳನ್ನ ಬಿಟ್ಟು ಹಳೆ ಪ್ಲಾಂಟೇಶನ್ ಬ್ಲಾಕ್ ಅನ್ನು ಬಿಡಬೇಕಾಗತ್ತೆ. ಕಿರಿಯ ಮತ್ತು ಹೆಚ್ಚು ಸ್ಪಂದಿಸತಕ್ಕಂತ ಕಾಫಿಗೆ ಯಂಗ್ ಮತ್ತು ರೆಸ್ಪಾಂಡಿಂಗ್ ಕ್ರಾಪ್ಸ್ ಏನು ತುಂಬಾ ಇಳುವರಿ ಕೊಡ್ತಕ್ಕಂತ ಸ್ಟಾಕ್ಗಳಿಗೆ ಹೆಚ್ಚು ಅಂತ ನಾವು ಆದ್ಯತೆ ಕೊಡಬೇಕಾಗತ್ತೆ. ನೆರಳನ್ನು ಕೂಡ ನಿಯಂತ್ರಿಸಿ ಕಾಫಿಯನ್ನು ಕಸಿ ಮಾಡಬೇಕಾಗತ್ತೆ. ಯಾವುದೇ ಒಂದು ರೆಕ್ಕೆ ಬೋರ್ಲ್ ಆಗಿರ್ಬೋದು, ಸತ್ತ ಕೊಂಬೆಗಳನ್ನಾಗಿರ್ಬೋದು, ವೈಪಿ ವುಡ್ಸ್ ಅಂತಿವತ್ತ ಚಾವಣಿ ತೆಗಿಬೇಕಾಗತ್ತೆ. ಅಂತ ಎಲ್ಲ ರೆಂಬೆಗಳನ್ನ ಕಟ್ ಮಾಡಿ ನೀರಾವರಿ ಕೊಟ್ರೆ ಹೊಸ ಬೆಳವಣಿಗೆ ಅನುಕೂಲ ಆಗತ್ತೆ. ನೀರಾವರಿ ಕೊಡೋಕ್ಕಿಂತ ಮೊದ್ಲೇ ಕಳೆಗಳನ್ನ ನಾವು ನೀರಾವರಿ ಮಾಡಿದ್ರೆ ಅದರಲ್ಲಿ ಕೊಟ್ಟಂತ ನೀರು ಕಾಫಿ ಗಿಡಗಳಿಗೆ ಹೆಚ್ಚು ಸದ್ಬಳಕೆ ಆಗುತ್ತೆ ಬೇರೆ ಬೆಳೆಗಿಂತ ಕೂಡ. ನಮ್ಮಲ್ಲೆಲ್ಲ ಈಗ ಈ ತುಂತುರು ನೀರಾವರಿನೇ ಹೆಚ್ಚು ಪ್ರಚಲಿತದಲ್ಲಿರುವಂತಹ ಒಂದು ನೀರಾವರಿ ಪದ್ಧತಿ. ನಮ್ಮ ಕಾಫಿ ಬೆಳೆಗಾರರ ಒಂದು ಅನುಕೂಲಕ್ಕಾಗಿ ಯಾವ್ಯಾವ ನೀರಾವರಿ ವಿಧಾನಗಳನ್ನ ಕಾಫಿ ಬೆಳೆನಲ್ಲಿ ಬಳಸ್ಕೋಬಹುದು ಅಂತ ಸ್ವಲ್ಪ ಹೇಳ್ತೀರಾ?

ಫೆಬ್ರವರಿ ಎರಡನೇ ಪಾಕ್ಷಿಕದಲ್ಲಿ ಫೆಬ್ರವರಿ ಸೆಕೆಂಡ್ ಫೋರ್ಟ್ ನೈಟ್ ಮಾಡಿ ಅಂತ ಹೇಳ್ತೀವಿ. ಅಂದ್ರೆ ಸ್ವಲ್ಪ ಮಣ್ಣಿನಲ್ಲಿ ತೇವಾಂಶ ಇದ್ದಾಗ ಮಾಡಿ ಅಂತೇಳಿ. ಇತ್ತೀಚಿನ ವರ್ಷಗಳ ನೋಡಿದ್ರೆ ಹೂ ಹಣ್ಣು ಕೊಯ್ದು ಒಂದ್ ಮೂರಿಂದ ನಾಲ್ಕು ವಾರ ಗ್ಯಾಪ್ ಬಿಟ್ಟುಕೊಂಡು ಗಿಡಪಾತು ಮಾಡಿ ನೀರಾವರಿ ಕೊಟ್ರೆ ಹೆಚ್ಚು ರೆಸ್ಪಾಂಡ್ ಬರುತ್ತೆ. ಇನ್ನೊಂದು ತಾವು ಕೇಳಿದ ಪ್ರಶ್ನೆ ಮರ ಕಪಾತು, ನೇರಳೆ ಮರಗಳನ್ನ ಕಪಾತು. ಹೌದು, ಈ ಟೆಂಪರೇಚರ್ ಮತ್ತು ಉಷ್ಣಾಂಶ ಹೆಚ್ಚಾಗುದ್ರಿಂದ ಈಗ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಮೇಗೆ ಮಳೆ ಸೆಟ್ ಆಗತಕ್ಕಂಥದ್ದು ಅನಿಸ್ತದಲ್ಲ, ಅದಕ್ಕಿಂತ 15 ದಿವಸ ಮೊದಲು ಮರ ಕಪಾತು ಮಾಡುದು ಉತ್ತಮ. ನಮ್ಮದು ಕಾಫಿ ಮಂಡಳಿಯಿಂದ ಮೊದಲು ನಾವೆಲ್ಲ ಮರ ಕಪಾತನ್ನ ಮಾರ್ಚ್ ಮತ್ತು ಏಪ್ರಿಲ್ ಹೇಳ್ತಿದ್ವಿ. ಇತ್ತೀಚಿನ ಟೆಂಪರೇಚರ್ ನಾವು ಗಮನಿಸಬಹುದು, 2-2.5 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚಳ ಆಗ್ತಾ ಇದೆ. ಪ್ರತಿ 1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚಾದ್ರೂ ಕೂಡ ಶೇಕಡ 10% ಜೀತಿ ಸಂಶ್ಲೇಷಣೆ ಕ್ರಿಯೆ ಗಿಡದಲ್ಲಿ ಕಡಿಮೆ ಆಗುತ್ತೆ. ಹೌದೌದು, ಆದ್ದರಿಂದ ಈ ಪರಿಣಾಮವನ್ನು ಕಡಿಮೆ ಮಾಡ್ಲಿಕ್ಕೆ ನಾವು ನೆರಳಿನ ಮರಗಳನ್ನ ರಿಟೈನ್ ಮಾಡತಕ್ಕಂಥದ್ದು ಉತ್ತಮ. ಅದಕ್ಕೆ ಮರ ಕಪಾತು ತಡ ಮಾಡ್ಲಿಕ್ಕೆ ಹೇಳ್ತಾ ಇದೀವಿ. ಮಾರ್ಚ್ ಏಪ್ರಿಲ್ ಮಾಡೋದಕ್ಕಿಂತ ಮೇ 3ನೇ ವಾರದ ನಂತರ ಮಾಡುದು ಸೂಕ್ತ. ಅಂದ್ರೆ ಮಳೆ ಪ್ರಾರಂಭವಾದ ಮೇಲೆ ಮಾಡೋದು ಒಳ್ಳೇದು ಅಂತೀರಿ? ಮಳೆ ಪ್ರಾರಂಭ ಆಗತಕ್ಕಂಥದ್ದು ಸೂಚನೆಗಳು ಕಾಣ್ತಾವಲ್ಲ, ಆ ಟೈಮ್ ನಲ್ಲಿ ಮಾಡುದು ಉತ್ತಮ. ಅಂದ್ರೆ ಮೋಡ ಕವಿದ ವಾತಾವರಣ ಬರುತ್ತಲ್ಲ? ಖಂಡಿತವಾಗಿಯೂ. ನೆಲ್ಲಿದ್ದು ಸ್ವಲ್ಪ ಬಿಸಿಲಿನ ತೀಕ್ಷ್ಣತೆ ಕಡಿಮೆ ಆದಾಗ ಮಾಡೋದು ಒಳ್ಳೇದು ಅಂತೀರಿ? ಒಟ್ಟಾರೆ ಡಾಕ್ಟರ್ ರುದ್ರಗೌಡ ಅವರೇ, ಈ ಕಾಫಿ ಬೆಳೆನಲ್ಲಿ ನೀರಾವರಿಯಿಂದ ಆಗುವಂತ ಅನುಕೂಲಗಳು ಏನು ಅಂತೀರಿ? ಇಷ್ಟೆಲ್ಲ ಮಾಡಿದ್ರು ಕೂಡ ಏನೆಲ್ಲ ಆಗ್ಬಹುದು ಅಂತಕ್ಕಂಥದ್ದು ಅತಿ ಅರ್ಥಗೊಳ್ಬೇಕಂತದ್ದು ಮುಖ್ಯ ಇಂಪಾರ್ಟೆಂಟ್. ಇದನ್ನ ಗಮನಿಸಿ ನೀವು ಯಾರಾದ್ರೂ ಬೆಳೆಗಾರರು ನೀರು ಕೊಟ್ಟದ್ದು ತಾಕಿಗೆ, ನೀರು ಕೊಡದೇ ಇದ್ದಂತ ತಾಕಿಗೆ ನೋಡಿದ್ರೆ ನಿಮಗೆ ಒಂದು ಫಲಿತಾಂಶ ಕಣ್ಣಿಗೆ ಕಾಣಿಸುತ್ತೆ. ಲ್ಯಾಟ್ರಲ್ ಲೆಂತ್ ಡಬಲ್ ಆಗುತ್ತೆ, ಎಲೆಯ ಭಾಗ 45%ಕ್ಕಿಂತ ಪ್ರದೇಶ ಹೆಚ್ಚಾಗುತ್ತೆ. ಲೀಫ್ ಏರಿಯಾ ಅಂತೀವಿ, ಲೀಫ್ ಏರಿಯಾ ಇಸ್ ನಿಯರ್ಲಿ ಅರೌಂಡ್ 45% ಹೆಚ್ಚಾಗುತ್ತೆ. ಪೋಷಕಾಂಶಗಳ ಅಬ್ಸರ್ಪ್ಷನ್ಸ್ ಕೂಡ ಹೆಚ್ಚಾಗುತ್ತೆ. ಎಷ್ಟು ಒಂದೇ ಬಾರಿಗೆ ಹಣ್ಣುಗಳು ಹಣ್ಣಾಗ್ಲಿಕ್ಕೆ ಕೂಡ ಅನುಕೂಲ ಆಗುತ್ತೆ. ಇಳುವರಿಯಲ್ಲಿ ನಾವು ಬರೀ ಸ್ಪ್ರಿಂಕ್ಲರ್ ಇರಿಗೇಷನ್ ಒಂದೇ ಟೈಮ್ ಬ್ಲಾಸಮ್ ಮತ್ತು ಬ್ಯಾಕಿಂಗ್ ಕೊಟ್ರೆ ಕನಿಷ್ಠ 60% ಇಳುವರಿನ ಹೆಚ್ಚು ಮಾಡಬಹುದು. ಹೂ ಮಳೆ, ಹಿಮ್ಮಳೆ ಮತ್ತು ಮುಂದುವರೆದಂತ ಬೇಸಿಗೆಯಲ್ಲಿ ಇರಿಗೇಷನ್ ಕೊಟ್ಟದ್ದಾದ್ರೆ ನೀರಿಗೆ ಕೊಟ್ಟಂತ ತಾಕಿಗೂ ನೀರಾವರಿ ಕೊಡದೇ ಇದ್ದಂತ ತಾಕಿಗೆ ಇಳುವರಿ ನೋಡಿದ್ರೆ ಇಳುವರಿ ಡಬಲ್ ಮಾಡಬಹುದು. ಜೊತೆಗೆ ನಾವು ನೀರನ್ನ ಕೊಡೋದ್ರಿಂದ ಮಣ್ಣಿಗೆ ನಾವು ಸುಣ್ಣವನ್ನ ಬಳಸೋದಕ್ಕೆ ಅನುಕೂಲ ಆಗುತ್ತೆ. ಅದು ಒಂದು ಕೂಡ ಹೆಚ್ಚಿನ ಅನುಕೂಲ. ನಾವು ಪೋಷಕಾಂಶಗಳನ್ನು ಕೊಡೋಕ್ಕಿಂತ ಪೂರ್ವದಲ್ಲಿ ಮಣ್ಣಿನ ರಸಸಾರವನ್ನ ನ್ಯೂಟ್ರಲೈಸ್ ಮಾಡಿ ಕೊಟ್ರೆ ಕೊಟ್ಟಂತ ಪೋಷಕಾಂಶಗಳು ಹೆಚ್ಚು ಗಿಡಗಳಿಗೆ ಲಭ್ಯತೆಗೆ ಅನುಕೂಲ ಆಗುತ್ತೆ. ನೀರಾವರಿ ಮಾಡೋದ್ರಿಂದ ನಿಮ್ಮ ಮಣ್ಣಿನ ರಸಸಾರವನ್ನು ಸರಿಪಡಿಸಿ ಮುಂಗಾರಿನ ಪ್ರಾರಂಭಕ್ಕಿಂತ ನಾವು ಏನು ಪ್ರೀ ಮಾನ್ಸೂನ್ ಫರ್ಟಿಲೈಸರ್ ಅಂತ ಏನ್ ಹೇಳ್ತೀವಿ, ಅದನ್ನ ಕೊಡೋ ಟೈಮ್ಕಿಂತ ನಮ್ದು pH ಹೆಚ್ಚಾಗಿರುತ್ತೆ. ಕೊಟ್ಟಂತ ಪೋಷಕಾಂಶಗಳು ನೇರವಾಗಿ ಗಿಡಗಳಿಗೆ ಸದ್ಬಳಕೆ ಹೊಂದಿ ಇಳುವರಿ ಹೆಚ್ಚಳ ಮಾಡ್ಲಿಕ್ಕೆ ತುಂಬಾ ಅನುಕೂಲ. ಅಂದ್ರೆ ನೀರನ್ನ ಕೊಡೋದ್ರಿಂದ ಮಣ್ಣಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ತೇವಾಂಶ ಇರುತ್ತೆ, ಅಂತ ಸಂದರ್ಭದಲ್ಲಿ ನಾವು ಸುಣ್ಣವನ್ನ ಬಳಸೋದಕ್ಕೂ ಕೂಡ ಅನುಕೂಲ ಆಗುತ್ತೆ. ಖಂಡಿತವಾಗ್ಲೂ. ಆತ್ಮೀಯ ರೈತ ಬಾಂಧವರೇ, ತಾವು ಡಾಕ್ಟರ್ ರುದ್ರಗೌಡ ಅವರ ಜೊತೆ ಮಾತನಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೋಬೇಕು ಅಂದ್ರೆ ಅವರ ಮೊಬೈಲ್ ದೂರವಾಣಿ ಸಂಖ್ಯೆ 9538304543. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9538304543. ತುಂಬ ಸಂತೋಷ ಡಾಕ್ಟರ್ ರುದ್ರಗೌಡ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕಾಫಿ ತೋಟಗಳಲ್ಲಿ ನೀರನ್ನು ನಾವು ಯಾವ ರೀತಿ ನಿರ್ವಹಣೆ ಮಾಡ್ಕೋಬೇಕಾಗತ್ತೆ, ಜೊತೆಗೆ ಈ ತೇವಾಂಶದ ಕೊರತೆಯ ಸಂದರ್ಭದಲ್ಲಿ ಈ ತೇವಾಂಶದ ಸಂರಕ್ಷಣೆಯನ್ನು ಹೇಗೆ ಕಾಫಿ ತೋಟಗಳಲ್ಲಿ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ತುಂಬ ತುಂಬ ಧನ್ಯವಾದಗಳು. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿ ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 26,500 ರೂಪಾಯಿಯಿಂದ 27,200 ರೂಪಾಯಿಗಳು, ಅರಬಿಕಾ ಚೆರಿ 15,200 ರೂಪಾಯಿಯಿಂದ 17,000 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 22,200 ರೂಪಾಯಿಯಿಂದ 22,900 ರೂಪಾಯಿ, ರೋಬಸ್ಟಾ ಚೆರಿ 12,200 ರೂಪಾಯಿಯಿಂದ 13,200 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಿಸಾನ್ ವಾಣಿಯಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ರಂಗ ಪ್ರಸಾರವಾಯಿತು. ಕೇಳುಗರಿ, ನಾಳೆ ಬೆಳಿಗ್ಗೆ 9:05 ಚಿನ್ನರ ಲೋಕದಲ್ಲಿ ಹಬ್ಬಗಳ ಮಹತ್ವ ಕುರಿತು ಸಂಯೋಜಿತ ಕಾರ್ಯಕ್ರಮವಿದೆ. 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರದಲ್ಲಿ ಯುಗಾದಿ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಯುಗ ಯುಗಾದಿ ಕಳೆದರು. ರಚನೆ ಭೂಮಿಕಾ, ಪ್ರಸ್ತುತಿ ರಮಾ ಕುಲಕರ್ಣಿ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕುರಿತು ಮಾಹಿತಿ. 3:00 ರೂಪಕ, ಕೋಮು ಸೌಹಾರ್ದತೆಯ ಹರಿಕಾರ ಸಂತ ಶಿಶುನಾಳ ಶರೀಫ, ಪ್ರಸ್ತುತಿ ಡಾ ಸದಾಶಿವ ಮರ್ಜಿ. 3:30 ಯಕ್ಷಗಾನ ತಾಳಮದ್ದಳೆ, ಪ್ರಸಂಗ ಶೂರ್ಪನಖ ಮಾನಭಂಗ, ನಡೆಸಿಕೊಡುತ್ತಾರೆ ಶ್ರೀ ಕೇಶವಾನಂದ ಭಾರತೀ ಸ್ವಾಮೀಜಿಗಳು ಮತ್ತು ತಂಡ. ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮದಲ್ಲಿ ಬಾಯಿಯ ಆರೋಗ್ಯ ಕುರಿತು ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕು ಸಿದ್ದಾಪುರದಲ್ಲಿ ಹಿರಿಯ ದಂತವೈದ್ಯರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ರೇವಣ್ಣ ಜಿಎಂ ಅವರೊಂದಿಗೆ ಸಂದರ್ಶನವಿದೆ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ನಾಳೆ ಸಂಜೆ 5:00 ಕ್ರೀಡಾಲಹರಿ. ಆಟೋಟಗಳನ್ನು ಪರಿಚಯಿಸುವ ಮಾಲಿಕೆಯಲ್ಲಿ ಮಡಿಕೇರಿಯಲ್ಲಿ ನಡೆಯಲಿರುವ ಕೊಡವ ಕುಟುಂಬಗಳ ಹಾಕಿ ಪಂದ್ಯಾವಳಿ ಕುರಿತು ಮುದ್ದಂಡ ಕ್ರೀಡಾ ಸಮಿತಿಯ ಅಧ್ಯಕ್ಷರಾದ ಮುದ್ದಂಡ ರಶೀನ್ ಸುಬ್ಬಯ್ಯ ಅವರೊಂದಿಗೆ ಸಂದರ್ಶನವನ್ನು ಕೇಳಬಹುದು. ನಾಳೆ ಸಂಜೆ 6:50 ರೈತ ಧ್ವನಿ ಕಿಸಾನ್ವಾಣಿಯಲ್ಲಿ ಕಾಫಿ ಬೆಲೆಯನ್ನು ಬಾಧಿಸುವ ಬಿಳಿ ಕಾಂಡ ಕೊರಕ ನಿಯಂತ್ರಣ ಕುರಿತು ಡಾ ಜಿವಿ ಮಂಜುನಾಥ್ ರೆಡ್ಡಿ ಅವರೊಂದಿಗೆ ಸಂದರ್ಶನವಿದೆ. ನಿಧನ ಸುದ್ದಿ. ವೆಸ್ಟ್ನ ಮಲೆಕಾರಳಾನ ಬಾದುಮಂಡ ವಿಷ್ಣು ಕಾರ್ಯಪಂಡ ಅಪ್ಪ ಬಾದುಮಂಡ ಬುಳ್ಳಿಯಪ್ಪಯ್ಯಂಗ ಇಂದು ಮರಣಪಟ್ಟಿತು. 91 ಬೈತ್ರ ಮಾಜಿ ಸೈನಿಕ ಬಾದುಮಂಡ ಬುಳ್ಳಿಯಪ್ಪಯ್ಯಂಗಡ ಚಾವುತಡಿನ ಊರ್ಲು ನಮ್ಮ ಕಟ್ಟು ಉಳ್ಳನಗುಂಡು ನಾಳೆ ಪೊಲಕ 6:00 ಮನೆಗೆ ಕೊಂಡು ಬಂದಿತ್ತು. ಆಕೇರಿ ಕಾರ್ಯ ನಾಳೆ ಮಜ್ಜನ 1:00 ಉಳಲು ಅಯ್ಯಂಗಡ ಸ್ವಂತ ಮನೆಯಲ್ಲಿ ನಡಪಂದು ಒಕ್ಕಕಾರ ಅರಚಿಟ್ಟಿತು. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜುಂಪೆ ಪ್ರಾಯೋಜಕರು ಜ್ಞಾನಗಂಗಾ ಸೆಂಟ್ರಲ್ ಸ್ಕೂಲ್ ಬೆಳ್ಳಾರೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಅತ್ಯಾಧುನಿಕ ಕಲಿಕಾ ಸಾಧನಗಳನ್ನು ಹೊಂದಿದ್ದು ನುರಿತ ಬೋಧಕ ವರ್ಗ, ಸುಸಜ್ಜಿತ ಲ್ಯಾಬ್, ಪಿಕಪ್ ಡ್ರಾಪ್, ಹುಡುಗರಿಗೆ ಹಾಸ್ಟೆಲ್ ಸೌಲಭ್ಯವಿದೆ. ಮುಂದಿನ ವರ್ಷಕ್ಕೆ ದಾಖಲಾತಿಗಳು ಆರಂಭವಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9481909533 9449829233 ಅಥವಾ jgcs.co.in. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿವಾಣಿ ವೆಂಕಟೇಶ್. ಜಂಪೆನ ವಿವರ. ಮಹಿಳಾ ದಿನಾಚರಣೆ ದಿನಕ್ಕೆ ತಿಂಗಳಿಗೆ ಸೀಮಿತ ಆಗದೆ ಯಾಗೋಳು ಆಚರಣೆ ಹಕ್ಕು. ಹೆಣ್ಣು ಆರ್ಥಿಕ ಬಲ ಹೊಂದಿರೆ ಮಾತ್ರ ಧೈರ್ಯಯಾಗಿ ಬದುಕಿ ಬಾಳಿಕೆ ಸಾಧ್ಯತಾ. ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಂಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶುಭಾವು ಹೇಳಿದವು. ಇವು ಇಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಿಶು ಅಭಿವೃದ್ಧಿ ಯೋಜನೆ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಸ್ತ್ರೀಶಕ್ತಿ ಬ್ಲಾಕ್ ಒಕ್ಕೂಟ ಮಡಿಕೇರಿ ಇವರ ಕೂಡು ಕಟ್ಟಲಿ. ತಾಲೂಕು ಮಟ್ಟದ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ, ಕಾನೂನು ಅರಿವು ಕಾರ್ಯಕ್ರಮ, ವಿಶ್ವ ಜಲ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದವು. ಹೆಣ್ಣು ಮಕ್ಕಳಿಗೆ ಕಡ್ಡಾಯವಾಗಿ ವಿದ್ಯೆ ಕೊಡಕು, ಯಾಗೋಳು ನೀರನ್ನ ಜಾಸ್ತಿ ಬಳಸದೆ ಅವಶ್ಯಕತೆಗೆ ಅನುಗುಣವಾಗಿ ಬಳಸಕು, ಜೀವಜಲ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿದವು. ಈ ಕಾರ್ಯಕ್ರಮದಲ್ಲಿ ಪೊಲೀಸ್ ಇಲಾಖೆನ ಸುಮತಿ, ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮೇಪಾಟಂಡ ಸವಿತಾ ಕೀರ್ತನ್ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವು. ತಿಗಳ ಸಮಾಜದ ಮೂಲ ಪುರುಷ ಶ್ರೀ ಅಗ್ನಿ ಬನ್ನಿರಾಯ ಅವರ ಆದರ್ಶಗಳನ್ನ ಎಲ್ಲವೂ ತಿಳ್ಕೊಳ್ಳುವಂಗೆ ಹಾಕೋತ ಪದವಿ ಪೂರ್ವ ಶಿಕ್ಷಣ ಇಲಾಖೆನ ಉಪನಿರ್ದೇಶಕರಾದ ಮಂಜುಳಾವು ಹೇಳಿದವು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಕೂಡು ಕಟ್ಟಲಿ. ಮಡಿಕೇರಿನ ಗಾಂಧಿ ಭವನದಲ್ಲಿ ಶ್ರೀ ಅಗ್ನಿ ಬನ್ನಿರಾಯ ಸ್ವಾಮಿ ಜಯಂತಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಅವು ಮಾತಾಡಿದವು. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆನ ಅಧಿಕಾರಿ ಪಿಪಿ ಕವಿತಾ ಅವು ಮಾತಾಡಿ, ಸಮಾಜದಲ್ಲಿ ಎಲ್ಲವೂ ಸಾಮಾಜಿಕ ಆಗಿ, ಆರ್ಥಿಕ ಆಗಿ, ಶೈಕ್ಷಣಿಕ ಆಗಿ ಪ್ರಗತಿ ಹೊಂದಕು, ಆ ನಿಟ್ಟಿನಲ್ಲಿ ಸರ್ಕಾರ ಬೇರೆ ಬೇರೆ ಜಯಂತಿಗಳನ್ನ ಆಚರಣೆ ಮಾಡುತ್ತಿದ್ದು ಎಲ್ಲವೂ ಜಾಗೃತರಾಗುತ್ತ ಹೇಳಿದವು. ಬೆಳ್ಳಿ ಹಬ್ಬದ ಸಂಭ್ರಮಲ್ಲಿರುವ ಕೊಡವ ಕುಟುಂಬಗಳ ನಡುವೆ ಹಾಕಿ ಪಂದ್ಯಾಟ, ಮುದ್ದಂಡ ಕಪ್ ಹಾಕಿ ಉತ್ಸವ ಇಂದು ಮಡಿಕೇರಿಯಲ್ಲಿ ಉದ್ಘಾಟನೆ ಆಯಿತು. ಮಡಿಕೇರಿ ಪೇಟೆನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಆಟದ ಬಾಣಿಯಲ್ಲಿ ಶಾಸಕರಾದ ಎಎಸ್ ಪೊನ್ನಣ್ಣ ಹಂಗೆ ಕೊಡವ ಹಾಕಿ ಅಕಾಡೆಮಿನ ಅಧ್ಯಕ್ಷರಾದ ಪಾಂಡಣ್ಣ ಬೋಪಣ್ಣ ಅವು ಬೆಳ್ಳಿ ಸ್ಟಿಕ್ಕಿಂದ ಬೆಳ್ಳಿ ಚೆಂಡನ ತಳ್ಳಿ ಉದ್ಘಾಟನೆ ಮಾಡಿದವು. ಒಲಿಂಪಿಯನ್ ಎಬಿ ಸುಬ್ಬಯ್ಯ ಅವು ಕ್ರೀಡಾ ಜ್ಯೋತಿ ಬೆಳಗಿಸಿದ್ದು. ಮುಂದೆ ಜನರಲ್ ತಿಮ್ಮಯ್ಯ ವೃತ್ತದ ಕ್ರೀಡಾ ಜ್ಯೋತಿನ ಮೆರವಣಿಗೆಯಲ್ಲಿ ಆಟದ ಬಾಣಿಗೆ ತರಲಾತು. ಇದೇ ಸಂದರ್ಭ ಸ್ಮರಣ ಸಂಚಿಕೆಯನ್ನು ಸನ ಬಿಡುಗಡೆ ಮಾಡಿಳು. ಈ ಕಾರ್ಯಕ್ರಮದಲ್ಲಿ ಸಂಸದರಾದ ಯದುವೀರ್, ಶಾಸಕರಾದ ಮಂತರ್ಗೌಡ, ವಿಧಾನ ಪರಿಷತ್ ಸದಸ್ಯರಾದ ಸುಜಾ ಕುಶಲಪ್ಪ, ಮಾಜಿ ಶಾಸಕರಾದ ಕೆಜಿ ಬೋಪಯ್ಯ, ಜಿಲ್ಲಾಧಿಕಾರಿ ವೆಂಕಟರಾಜ, ಎಸ್ಪಿ ಕೆ ರಾಮರಾಜನ್ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವು. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಸದ್ಯದಲ್ಲೇ ಹೃದ್ರೋಗ ಚಿಕಿತ್ಸೆ ಸಿಕ್ಕಿದೆ ಅಂತ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾ ಮಂತರ್ಗೌಡ ಹೇಳಿದವು. ಕಾಲೇಜು ಶುರುವಾಗಿ 10 ವರ್ಷ ತುಂಬಿದ್ದರಿಂದ ಅವೆನ್ಸಿಸ್ 2025 ತೇಳುವ ದೊಡ್ಡ ಆರೋಗ್ಯ ಪ್ರದರ್ಶನ ಮೇಳ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಅವು, ಮೆಡಿಕಲ್ ವಿದ್ಯಾರ್ಥಿಗಳ ಕಲಿಕೆಗೆ ಆರೋಗ್ಯ ಪ್ರದರ್ಶನ ಮೇಳ ಅಗತ್ಯ ಕಾರ್ಯಕ್ರಮ ಆಗಿದ್ದು ಜನ ಇದರ ಸರಿಯಾಗಿ ಬಳಸಿಕೊಳ್ಳಕೂತ ಹೇಳಿದವು. ಮೆಡಿಕಲ್ ಕಾಲೇಜಿನ ನಿರ್ದೇಶಕರಾದ ಡಾ ಲೋಕೇಶ್ ಅವು ಮಾತಾಡಿ, ಸುರಣ ಸಲಿಗೆ ಜಿಲ್ಲೆಯಲ್ಲಿ ವಿಶೇಷ ಕಾರ್ಯಕ್ರಮ ಮಾಡಿದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಾರ್ಯಕ್ರಮಗಳನ್ನ ಮಾಡಲಾದೆ ಅಂತ ಹೇಳಿದವು. ಈ ಸಂದರ್ಭ ಡಾ ಪುರುಷೋತ್ತಮ್, ಡಾ ವಿಶಾಲ್ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಇದೇ ತಾರೀಕು 31 ಸೋಮವಾರ ಬೆಳಿಗ್ಗೆ 9 ಗಂಟೆಗೆ ಸಮರವೀರ ಕೆದಂಬಾಡಿ ರಾಮಯ್ಯಗೌಡರ ನೆನಪಿನ ಜಂಬರ ಕಾರ್ಯಕ್ರಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಮೈ ಮಡಿಯೂರು ಉಬರಡ್ಕ ಮೆತ್ತೂರು ಸುಳ್ಳಿಯಲ್ಲಿ ನಡೆದಿದೆ. ಹಂಗೆ ಇದೇ 30 ಐತವಾರ ಬೆಳಿಗ್ಗೆ 10 ಗಂಟೆಗೆ ಅರೆಭಾಷಿಕರ ಐನ್ಮನೆ ಐಸಿರಿ ಕಾರ್ಯಕ್ರಮ ಕುಡಕಲ್ಲು ಐನ್ಮನೆ ಆಲಟ್ಟಿ ಗ್ರಾಮ ಸುಳ್ಳಿಯಲ್ಲಿ ನಡೆದಿದೆ. ಅರೆಭಾಷಿಕ ಪರಂಪರೆಯ ಸಂಶೋಧಕರಾದ ಅನಂತರಾಜಗೌಡ ಅವರಿಂದ ಅರೆಭಾಷಿಕರ ಐನ್ಮನೆಗಳ ಬಗ್ಗೆ ಉಪನ್ಯಾಸ, ಮಿಲನಾ ಭರತ್ ಅವರಿಂದ ಅರೆಭಾಷೆ ಕುಟುಂಬಗಳ ಆಡಳಿತ ಸಂಬಂಧದ ನಡವಳಿಕೆಗ, ಹಂಗೆ ಮನೋಜ್ ಕುಡೆಕಲ್ಲು ಇವರಿಂದ ಕುಡೆಕಲ್ಲು ಐನ್ಮನೆ ನಡೆದು ಬಂದ ದಾರಿ ವಿಷಯದ ಕುರಿತಂಗೆ ಉಪನ್ಯಾಸ ನಡೆದಿದೆ ಅಂತ ಅಕಾಡೆಮಿನ ರಿಜಿಸ್ಟ್ರಾರ್ ಅವರು ತಿಳಿಸಿದರು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಎಮ್ಮತ್ತೆ ಕೊಡವ ಸಮಾಜ ಇವರ ಕೂಡುಕಟ್ಟಲ್ಲಿ ಕೊಡವ ಬಲ್ಯನಮೆ ಕಾರ್ಯಕ್ರಮ ಇದೇ 29 ಮತ್ತೆ 30 ತಿಳ್ರೆ ನಾಳೆ ಮತ್ತೆ ನಡೆದು ಅಮ್ಮತ್ತೆ ಕೊಡವ ಸಮಾಜದಲ್ಲಿ ನಡೆದಿದೆ. ನಾಳೆ ಬೆಳಿಗ್ಗೆ 9 ಗಂಟೆಗೆ ಹೊಸೂರು ಜಂಕ್ಷನ್ನಿಂದ ಕೊಡವ ಸಮಾಜಕ್ಕೆ ಮುಟ್ಟ ಜಾನಪದ ಮೆರವಣಿಗೆ, ಪುಸ್ತಕ ಬಿಡುಗಡೆ, ಆಟಪಾಟ ಸ್ಪರ್ಧಾ ಕಾರ್ಯಕ್ರಮ, ಪುಸ್ತಕ ಮತ್ತೆ ವಸ್ತು ಪ್ರದರ್ಶನ, ವಿಚಾರಗೋಷ್ಠಿ, ಕವಿಗೋಷ್ಠಿ, ಅಕಾಡೆಮಿ ಗೌರವ ಪ್ರಶಸ್ತಿ, ಪುಸ್ತಕ ಪ್ರಶಸ್ತಿ ಮತ್ತೆ ದುಡಿ ತಾಳ ಹಂಚಿಕೆ ಕಾರ್ಯಕ್ರಮ ನಡೆದಿದೆ. ಈ ಸಂದರ್ಭ ಅಕಾಡೆಮಿನ ಅಧ್ಯಕ್ಷರು, ಸದಸ್ಯರು, ಶಾಸಕರು, ಸಂಸದರು, ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವೆ. ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಪದ್ಮಭೂಷಣ ಜನರಲ್ ಕೆಎಸ್ ತಿಮ್ಮಯ್ಯ ಅವರ 119 ಜನ್ಮ ದಿನಾಚರಣೆ ಇದೇ ತಿಂಗಳ 31 ಬೆಳಿಗ್ಗೆ 11 ಗಂಟೆಗೆ ಮಡಿಕೇರಿನ ಜನರಲ್ ತಿಮ್ಮಯ್ಯ ಸ್ಮಾರಕ ಭವನ ತಿಳಿದ್ರೆ ಸನ್ನಿ ಸೈಡ್ಲಿ ನಡೆದಿದೆ. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಜ್ಞಾನಗಂಗಾ ಸೆಂಟ್ರಲ್ ಸ್ಕೂಲ್ ಬೆಳ್ಳಾರೆ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.

ಇಕ್ಕ ಹೃದ್ರೋಗ ಚಿಕಿತ್ಸೆ ಶುರು ಮಾಡುವಕ್ಕ ಸರ್ಕಾರ ಒತ್ತಂಡಿತ್ತು. ಮೆಡಿಕಲ್ ಮಕ್ಕಳ ಪಡಿಪುಕ್ಕ ಈ ಆರೋಗ್ಯ ಮೇಳ ಏರ ಪ್ರಯೋಜನ ಅಪ್ಪ ಸಾರ್ವಜನಿಕಗಳು ಇದನ್ನ ಉಪಯೋಗ ಪಡೆದವನು ಅಂಗಣಿಸಿ. ಈ ನೇರತ್ತ ಡಾಕ್ಟರ್ ಸೋಮಶೇಖರ್, ಡಾಕ್ಟರ್ ಮಂಜುನಾಥ್, ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀಮತಿ ರೋಹಿಣಿ ಮುಖ್ಯಪಟ್ಟೆಂಗ ಕೂಡಿಯಾಡಿ ತಿಂಜತ್. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಅಮ್ಮತ್ತಿ ಕೊಡವ ಸಮಾಜ ಎಂಗಡ ಕೂಟ ಅದನ್ನೆಲ್ಲ ಕೊಡವ ಬಲ್ಯ ನಮ್ಮೆ ಕಾರ್ಬಾರ್ ನಾಳೆ ಪಿಂಜ ಮತ್ತಿ ಅಂದು ಅಮ್ಮತ್ತಿ ಕೊಡವ ಸಮಾಜದಲ್ಲಿ ನಡಪ. ನಾಳೆ ಪಲಾಕ 9 ಗಂಟೆಗೆ ಹೊಸೂರು ಜಂಕ್ಷನ್ ಅಂಚ ಕೊಡವ ಸಮಾಜ ಕತ್ತನೆ ನಡಪ. ಸಾಂಸ್ಕೃತಿಕ ಜಾನಪದ ಮೆರವಣಿಗೆ ಅಮ್ಮತ್ತಿ ನಾಡರ ಪೆರಿಯಂಗಳು ಸಮಾಜ ಸೇವಕಗಳು ಅನನೆಲ್ಲ ಮಕ್ಕಳ ಶಂಭು ಸೋಮಯ್ಯ ಕಾವಾಡ್ ಚಂಡ ಯು ಗಣಪತಿ ಮೊಳಿಯಿಡುವ. ಅಲ್ಲಂಚ ನಡಪ ಸಭಾ ಕಾರ್ಬಾರ್ಕ್ ಅಮ್ಮತಿ ಕೊಡವ ಸಮಾಜತ್ರ ಅಧ್ಯಕ್ಷ ಐನಂಡ ಪ್ರಕಾಶ್ ಗಣಪತಿ ಮೊಳಿಯಿಡುವ. ಈ ನೇರತ್ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ ಅಧ್ಯಕ್ಷ ಅಜ್ಜಿನಿ ಕಂಡ ಮಹೇಶ್ ನಾಚಯ್ಯ, ಅಖಿಲ ಕೊಡವ ಸಮಾಜ ಅಧ್ಯಕ್ಷ ಪರದಂಡ ಕೆ ಸುಬ್ರಹ್ಮಣಿ, ವಿಧಾನ ಪರಿಷತ್ ಸದಸ್ಯಗಳನ್ನ ಮಂಡೆಪಂಡ ಸುಜಾ ಕುಶಾಲಪ್ಪ ಮುಖ್ಯಪಟ್ಟೆಯಿಂದ ಕೂಡಿಯಾಡುವ. ಜಿಲ್ಲಾಡಳಿತ ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆ ರಾಧನಿಲು ಪದ್ಮಭೂಷಣ ಜನರಲ್ ಕೊಡಂದರ ಎಸ್ ತಿಮ್ಮಯ್ಯ ಐಂಗಡ